Ginger, pineapple, cardamom, kiwi, turmeric, crack. So healthy vegetables, fruits and buckwheat. Enjoy organic treat of Northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern Region. Farmers happy, people healthy. ಕೃಷಿಕರೇ, ಇದೀಗ ಕೇಳಿ ಕೃಷಿ ಜೊತೆಗೆ ದೇಸಿ ಆಕಳ ಸಗಣಿಯಿಂದ ಉಪ ಉತ್ಪನ್ನ ಕುರಿತು ಯಲಬುರ್ಗಾ ತಾಲೂಕು ಮರಳಿ ಗ್ರಾಮದ ಶ್ರೀ ಶ್ರೀನಿವಾಸ ದಿವಾಕರ್ ಮತ್ತು ಶ್ರೀಮತಿ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಒಂದು ಕಡೆಗೆ ಒಂದು ಹಾಡು ಹೀಗಿದೆ: ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಉರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೇ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ. ಈ ಹಾಡು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇದು ಗೋವನ್ನು ಕುರಿತಾಗಿರ್ತಕ್ಕಂಥದ್ದು, ಗೋವು, ಗೋವಿನ ಮಹತ್ವ ಮತ್ತು ಗೋವು ಹಾಕುವ ಸಗಣಿಯನ್ನು ಕುರಿತಾಗಿರ್ತಕ್ಕಂಥದ್ದು. ಸಗಣಿ ಗೊಬ್ಬರಕ್ಕೆ ಬಳಕೆಯಾಗ್ತದೆ ಅಷ್ಟೇ ಅಲ್ಲ, ಸಗಣಿಯಿಂದಲೂ ಸಹಿತ ಉಪ ಉತ್ಪನ್ನಗಳನ್ನು ಮಾಡಿ ಒಂದು ಕುಟುಂಬಕ್ಕೆ ಒಂದು ಸಣ್ಣ ಆರ್ಥಿಕ ಆದಾಯವನ್ನು ತಂದುಕೊಡಲಿಕ್ಕೆ ಅಥವಾ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇಲ್ಲೊಂದು ಕುಟುಂಬ ಉದಾಹರಣೆ ಇದೆ. ಇವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುರುಡಿ ಗ್ರಾಮದ ಶ್ರೀನಿವಾಸ ದಿವಾಕರ್ ಮತ್ತು ಅಶ್ವಿನಿ ದಿವಾಕರ್ ಅಂತಕ್ಕಂಥ ದಂಪತಿಗಳು. ಅವರು ಮೂಲತಃ ಕೃಷಿಕರು ಹೌದು, ಜೊತೆಗೆ ಕಳೆದ ಒಂದು 2 ವರ್ಷಗಳಿಂದ ಆಕಳ ಸಗಣಿಯಿಂದ, ಅದರಲ್ಲೂ ವಿಶೇಷವಾಗಿ ಜವಾರಿ ಆಕಳ ಅಂತ ನಾವೇನು ಕರಿತೀವಿ ಅಥವಾ ದೇಸಿ ಆಕಳ ಅಂತೇಳಿ ನಾವೇನು ಕರಿತೀವಿ, ಆಕಳ ಸಗಣಿಯಿಂದ ಕೆಲವು ಉಪ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಧೂಪದ ಬತ್ತಿ ಆಗಿರ್ಬೋದು, ಅಗ್ನಿಹೋತ್ರಕ್ಕೆ ಬೇಕಾಗುವಂತಹ ಕುಳ್ಳಾಗಿರ್ಬೋದು, ಜೊತೆಗೆ ಮನೆಯಲ್ಲಿ ಮನೆ ಒಳಗಡೆಗೆ ಹಾಕುವ ಬಾಗಿಲ ತೋರಣಗಳಾಗಿರ್ಬೋದು, ಇನ್ನೂ ಕೆಲವು ಬಹುಶಃ ಪೌಡರ್ ಥರ ಬಳಕೆ ಮಾಡುವಂತಹ ಅಥವಾ ಮುಖ ತೊಳೆಯಲಿಕ್ಕೆ ಮತ್ತು ಹಲ್ಲುಜ್ಜಲಿಕ್ಕೆ ಬೇಕಾಗುವಂತಹ ಪುಡಿಗಳನ್ನು ಮಾಡಿ ಅದನ್ನೊಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಆ ಮೂಲಕ ಒಂದು ಸಣ್ಣ ಆದಾಯವನ್ನು ಪಡೆದುಕೊಳ್ತಾ ಇರತಕ್ಕಂಥ ಒಂದು ಕುಟುಂಬ ಇವತ್ತು ನಮ್ಮ ಎದುರಿಗಿದೆ. ಅವರನ್ನು ಮಾತನಾಡಿಸೋಣ, ಈ ಉತ್ಪನ್ನಗಳ ಮಾರುಕಟ್ಟೆ ಹೇಗಿದೆ ಇದೆಲ್ಲನ್ನು ಸಹ ಹಂಚಿಕೊಳ್ಳಕ್ಕೆ ಇವತ್ತು ಇಬ್ರು ಆ ದಂಪತಿಗಳು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಶ್ರೀನಿವಾಸ್ ದಿವಾಕರ್ ಮತ್ತು ಅಶ್ವಿನಿ ದಿವಾಕರ್ ಅವರು, ನಿಮ್ಮ ಸ್ವಂತ ಊರು ಯಾವುದು ಸರ್? ಮುರುಡಿ ಗ್ರಾಮ, ಯಲಬುರ್ಗಾ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ. ಸರ್, ನಾನು ಬಂದು ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹೊಸಪೇಟೆಯಲ್ಲಿ. ಈ ಕೊರೋನಾ ಸಂಬಂಧ ನಾವೀಗ ಮರಳಿ ಗೂಡಿಗೆ ಅಂದ ಹಾಗೆ ನಾವು ಮತ್ತೆ ಊರಿಗೆ ಸೇರಿದೀವಿ. ಕೆಲಸ ಬಿಟ್ಟಿದ್ರು? ನಾನು ಈಗ ಓನ್ ಆಗಿ ಮಾಡ್ತಾ ಇದ್ದೇನೆ ಸರ್, ನಾನು ಸ್ವಂತ ಉದ್ಯೋಗದಲ್ಲಿ ಇದ್ದೀನಿ. ಸ್ಟೋನ್ ಕ್ರಷರ್ ಏನ್ ಬರ್ತಾವ ಸರ್, ಕ್ರಷರ್ದು ನಾನು ಸರ್ವಿಸ್ ಇಂಜಿನಿಯರ್ ಇದ್ದೀನಿ, ಸರ್ವಿಸ್ ಮಾಡಿಕೊಡ್ತೀನಿ. ಸೊ ಬೇರೆ ಬೇರೆ ಕಡೆಯಿಂದ ನನಗೆ ಕಾಲ್ಸ್ ಬರ್ತಾವ, ಕಾಲ್ ಮೇಲೆ ನಾನು ಅವ್ರಿಗೆ ಹೋಗಿ ಅಟೆಂಡ್ ಮಾಡಿ ಅದನ್ನ ರೆಡಿ ಮಾಡಿಕೊಟ್ಟು ಬರ್ತೇನೆ. ಸೊ ಈ ಕೊರೋನಾ ಸಂಬಂಧ ಅದು ಯಾವ್ದು ಸ್ವಲ್ಪ ಕಡಿಮೆ ಆಗಿದೆ ಕೆಲಸ. ಅಶ್ವಿನಿ ಮೇಡಮ್ ಅವ್ರು, ನೀವು ಏನ್ ಮಾಡ್ತೀರಿ? ಸರ್, ನಾ ಹೌಸ್ ವೈಫ್ ಇದ್ದೀನಿ. ಈಗ ಈ ತರದ ಒಂದು ಆಲೋಚನೆ ಅಂದ್ರೆ ಆಕಳ ಸಗಣಿಯಿಂದ ಉಪ ಉತ್ಪನ್ನಗಳನ್ನ ಮಾಡಬಹುದು ಅನ್ನುವಂತ ಆಲೋಚನೆ ಯಾರಿಗೆ ಬಂತು ನಿಮ್ಮಿಬ್ಬರಲ್ಲಿ ಮೊದಲಿಗೆ? ಅದೇ ಸರ್, ನಮ್ಮ ರಿಲೇಶನ್ ಒಳಗ ನಮ್ಮ ಅಣ್ಣ ಒಬ್ರಿದ್ದಾರ, ಅವರು ಬೇರೆ ಕಡೆ ಹೋದಲ್ಲೆಲ್ಲ ತಗೋತಿದ್ರು, ಇದನ್ನ ಖರೀದಿ ಮಾಡ್ತಿದ್ರು. ಧೂಪಗಳು ಚೆನ್ನಾಗಿರ್ತಾವ ಅಂತ ಹೇಳಿ. ಆಮೇಲೆ ಇನ್ನೊಂದ್ ಏನಂದ್ರೆ, ನಾವು ಕರೋನಾ ಸಲುವಾಗಿ ಹಳ್ಳಿ ಊರಿಗೆ ಬಂದ್ವಿ. ಹಳ್ಳಿ ಊರಾಗ ನಮ್ಗೆ ಏನು ಹೆಚ್ಚು ಸಿಗ್ತದೆ? ಯಾವ್ದು ಇಲ್ಲ. ಹಿಂಗಾಗಿ ಎಲ್ಲ ಮಕ್ಕಳು ಮನೆಯೊಳಗ, ನಾವು ಮನೆಯೊಳಗ, ನಮ್ ರೈತನ ಮನೆಯೊಳಗೆ ಜವಾರಿ ಆಕಳದ, ಅದನ್ನ ನಾವ್ ಏನಾರ ಒಂದ್ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಅದು ಜವಾರಿ ಆಕಳ ಸಗಣಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಹಿಂದೆಲ್ಲ ಸಗಣಿ ಸಾರಿಸಿರ್, ಲಕ್ಷ್ಮಿ ಬರ್ತಾಳ ಅಂತಾರ ನಮ್ಮ ಅತ್ತೆ, ಅದೆಲ್ಲ ಅದೇ ಹೇಳ್ತಿದ್ರು, ಮನೆಯೊಳಗಿದ್ರು ಒಳ್ಳೇದಾಗ್ತದ. ಪರ್ಸನಲಿ ನಮ್ಗೆ ಅದರಿಂದ ಒಳ್ಳೇದು ಆಯ್ತು. ಹಿಂಗಾಗಿ ನಮ್ಮ ರಿಲೇಶನ್ಸ್ಗೆಲ್ಲ ನಾವು ಕೊಟ್ವಿ, ನೋಡ್ರಿ ಇದು ಯೂಸ್ ಮಾಡಿ ನೋಡ್ರಿ. ಎಲ್ಲರಿಗೂ ಚಲೋ ಅನ್ನಿಸ್ತು. ಮನೆಯೊಳಗೆ ಇರ್ತೀವಿ, ಯಾಕೆ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದ್ರಾಗ ಸ್ಪೆಷಲಿ ಬದ್ರಿ ಪ್ರೊಸೆಸರ್ ಅಂದ್ರೆ ನಮ್ಗೆ ಇದ್ರದೊಳಗೆ ಬಹಳ ಪ್ರೋತ್ಸಾಹ ಮಾಡಿದ್ರು. ಹೆಚ್ಚಾನ್ ಹೆಚ್ಚು ಪ್ರೋತ್ಸಾಹ ಮಾಡಿದ್ದಕ್ಕೆ ನಾವು ಈಗ ಮಾರುಕಟ್ಟೆ ಒಳಗ ಗುರುವಾರಕ್ಕೊಂದ್ಸರ್ತಿ ಅಲ್ಲಿನೂ ಸೇಲ್ ಮಾಡ್ತೀವಿ. ಈಗ ಈ ಸಗಣಿ ಉತ್ಪನ್ನಗಳನ್ನ ನಿಮ್ಮ ಸಂಬಂಧಿಕರ ಸಹೋದರರು ಯಾರೋ ಅದನ್ನ ಖರೀದಿ ಮಾಡ್ತಾ ಇದ್ರು, ಅಲ್ಲಿ ನೋಡಿದ್ರಿ, ನಾವ್ ಯಾಕೆ ಇದನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನೀವು ಶುರು ಮಾಡ್ಕೊಂಡ್ರಿ. ಮೊಟ್ಟ ಮೊದಲು ಶುರು ಮಾಡಿದ್ ಯಾವಾಗ, ಏನೇನ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಫಸ್ಟ್ ಧೂಪ ಮಾಡಿದ್ದೀವಿ ಸರ್. ನಾವು ಕೈಯಲ್ಲೇ ಏನೂ ಜಾಸ್ತಿ ಇದು ಮಾಡ್ಕೊಲಿಲ್ಲ. ಅವರು ಹಿಂಗ್ ಹೇಳಿದ್ರು, ಈ ತರ ಇರ್ತದ, ಚೆನ್ನಾಗಿರ್ತದ, ನೀವು ಮನೆಯೊಳಗೆ ಬಳಸ್ಲಿಕ್ಕೂ ಚಲೋ. ಉದಿನ ಕಡ್ಡಿಯಿಂದ ನಮ್ ಬಿದ್ರಿಂದ ನಮ್ಗೆ ಅನಾರೋಗ್ಯನೇ ಜಾಸ್ತಿ, ಆರೋಗ್ಯ ಅಂತರೂ ಇಲ್ಲ. ನಾವು ಡೈಲಿ ಉದಿನ ಕಡ್ಡಿ ಹಚ್ಚೇ ಹಚ್ತೀವಿ, ಹಚ್ಚಲಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನ ಇಲ್ಲ. ಅದಕ್ಕಿಂತ ನಾವು ಮನೆಗೆ ಯೂಸ್ ಮಾಡ್ಕೊಂಡ್ರೆ ಆಯ್ತಂದ್ ನಾವು ಸಣ್ಣದ ರೀತಿಲೇ ಧೂಪ ಮಾಡಿದ್ವಿ, ಸಗಣಿ ತಗೊಂಬಂದ್ವಿ, ತಗೊಂಬಂದ್ ಅದಕ್ಕೆ ಏನೇನೋ ಹಾಕಿ ಎಲ್ಲ ಮಾಡ್ಕೊಂಡ್ವಿ. ಅದು ಫಸ್ಟಿಗೆ ಚೆನ್ನಾಗಿ ಬರ್ಲಿಲ್ಲ, ಮತ್ತೆ ಅದನ್ನ ಇನ್ನೊಂದ್ಸರ್ತಿ ಕಲ್ಕೊಂಡು ಮಾಡ್ಕೊಂಡು ಅದಕ್ಕೆ ಏನೇನು ಹಾಕಿದ್ರೆ ಎಷ್ಟು ಚೆನ್ನಾಗಿ ಉರಿತದ, ಇಷ್ಟೊಂದು ಪ್ರಮಾಣದಾಗ ಹಾಕಿದ್ರೆ ಚೆನ್ನಾಗಿ ಬಂತು. ಆ ರೀತಿ ನಾವು ಮಾಡ್ಕೋತ ಹೋಗ್ಲಿಕ್ಕೀವಿ ಸರ್. ಇದಕ್ಕೇನು ತರಬೇತಿಗಳೇನಾದ್ರೂ ಸಿಗ್ತಾ ಹೇಗೆ? ತರಬೇತಿಗಳೇನಿಲ್ಲ ಸರ್, ಅದಕ್ಕೆ ಏನೇನು ಆಯುರ್ವೇದಿಕ್ ಐಟಮ್ಸ್ ಗಳನ್ನ ಹಾಕ್ಬೇಕು, ಗುಗ್ಗಳ ಅಂತ ಬರುತ್ತೆ, ಈಗ ನಾವು ಲೋಬಾನ ಮನೆಯಲ್ಲಿ ಹಾಕ್ತಿವಲ್ಲ, ಆ ಲೋಬಾನ್ ಜಾತಿಗೆ ಸೇರತಕ್ಕಂಥದ್ದು ಇನ್ನೊಂದು ಗುಗ್ಗಳ ಅಂತ ಸಿಗುತ್ತೆ. ಗುಗ್ಗಳ ಆಯ್ತು, ಆಮೇಲೆ ದೇಶಿ ಆಕಳದ ತುಪ್ಪ ಹಾಕ್ತೀನಿ ಅದಕ್ಕೆ. ಮತ್ತೆ ಸರ್ವಿಸ್ ಹೋದಾಗ ಒಮ್ಮೆ ಕೇರಳದಿಂದ ನಾನು ಕೊಬ್ಬರಿ ಎಣ್ಣೆ ತಂದು ಬರ್ತೇನೆ, ಪ್ಯೂರ್ ಕೊಬ್ಬರಿ ಎಣ್ಣೆ, ಆ ಕೊಬ್ಬರಿ ಎಣ್ಣೆ ಅದರಲ್ಲಿ ಸೇರಿಸ್ತೀನಿ. ಮತ್ತೆ ಲವಂಗ ಪುಡಿ ಅದಕ್ಕೆ ನಾನು ಹಾಕ್ತೀನಿ, ಅದ್ರ ಜೊತೆಗೆ ಕರ್ಪೂರ, ದೇಶಿ ಕರ್ಪೂರ ಅಂತ. ಸೊ ಇದೆಲ್ಲ ಹಾಕ್ಬಿಟ್ಟು ಒಂದು ಹದಕ್ಕೆ ಬಂದ್ಮೇಲೆ ಪೈಪ್ ಅಲ್ಲಿ ಮೋಲ್ಡ್ ಮಾಡ್ಕೊಂಡಿದ್ದೀನಿ. ಆ ಪೈಪ್ ಅಲ್ಲಿ ಹಾಕಿ ಅದನ್ನ ತೆಗೆದು ಒಂದು 4 ದಿವಸ ಒಣಗಿಸ್ಬಿಟ್ರೆ ನನಗೆ ಧೂಪದ ಬತ್ತಿ ರೆಡಿ ಆಗ್ಬಿಡುತ್ತೆ. ಈಗ ಆಕಳ ಸಗಣಿಯಿಂದ ಮಾಡುವ ಉತ್ಪನ್ನಗಳಿಗೆ ಮುಖ್ಯವಾಗಿ ಸಗಣಿ ಬೇಕು. ಹೌದು, ಸಗಣಿ ಹಾಕುವ ಆಕಳ ಬೇಕು. ಹೌದು, ನೀವು ಪಶುಸಂಗೋಪನೆ ಇದೆಯಾ ನಿಮ್ಮನೆ? ಪಶು ಮೊದಲು ಇತ್ತು ಸರ್, ನಾವು ಹೊಸಪೇಟೆಗೆ ಶಿಫ್ಟ್ ಆದ್ಮೇಲೆ ಆ ಪಶುಗಳನ್ನ ನಾವು ಮಾರ್ಬಿಟ್ವಿ. ಯಾಕಂದ್ರೆ ಕೃಷಿ ಮೇಲೆ ಅವಲಂಬನೆ ಇಟ್ಕೊಂಡು ಈಗ ಹಳ್ಳಿಯಲ್ಲಿ ಬದುಕಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಒಂದೇನೋ ಒಂದು ಉದ್ಯೋಗ ಬೇಕಲ್ಲ, ಅದಕ್ಕೋಸ್ಕರ ಹೋಗ್ಬಿಟ್ವಿ. ಈಗ ನನಗೆ ಸಾಕಷ್ಟು ನಮ್ಮ ಊರಲ್ಲಿ ದೇಶಿ ಆಕಳುಗಳು ಸಾಕಷ್ಟು ಇದೆ, ರಾ ಮಟೀರಿಯಲ್ ಸಾಕಷ್ಟು ಸಿಗುತ್ತೆ ಊರಲ್ಲಿ. ಏನ್ ತೊಂದರೆ, ಸಂಗ್ರಹಿಸ್ತೀವಿ, ಅವ್ರ ಕಡೆ ಖರೀದಿ ಮಾಡ್ಕೊಡ್ತೀನಿ, ಮಾಡ್ಕೊಂಡು ನಾನು ಮುಂದೆ ಅದನ್ನ ಕಚ್ಚಾ ಉತ್ಪನ್ನ ಅವರಿಂದ ತಗೊಂಡ್ಬಿಟ್ಟು ಅದನ್ನ ಮುಂದೆ. ಈಗ ಏನೇನು ಸಿದ್ಧಗೊಳ್ತಾ ಇದೆ ನಿಮ್ಮ ಮನೆಯಲ್ಲಿ ಆಕಳ ಸಗಣಿಯಿಂದ ಉತ್ಪನ್ನ? ಆಕಳ ಸಗಣಿಯಿಂದ ಸರ್ ಮೊದಲು ಈಗ ನಾ ಪ್ರಣತಿ ಮಾಡ್ತೀನಿ, ದೀಪಾವಳಿ ಸಂಬಂಧ ಪ್ರಣತಿ ಮಾಡ್ಬಿಟ್ಟು ಅದನ್ನ ಮಾಡ್ತೀನಿ. ಮತ್ತೆ ಅದ್ರ ಜೊತೆಗೆ ಈಗ ಧೂಪದ ಬತ್ತಿ, ಮತ್ತೆ ದಂತ ಮಂಜನ ಮಾಡ್ತೀನಿ ಅದರಿಂದಾನೆ ಸಾಕಷ್ಟು, ಅದರಲ್ಲಿ ಆಯುರ್ವೇದಿಕ್ ಐಟಮ್ಸ್ ಗಳನ್ನ ಹಾಕೊಂಡು. ಆಮೇಲೆ ಮುಖಕಾಂತಿ ಚೂರ್ಣ ಅಂತ ಫೇಸ್ ಪ್ಯಾಕ್, ಹುಡುಗರಿಗೆ ಸಣ್ಣ ಹುಡುಗರಿಗೆ ಸ್ವಲ್ಪ ವಯಸ್ಕರಿಗೆ ಮುಖದಲ್ಲಿ ಪಿಂಪಲ್ಸ್ ಬಂದಿರ್ತಾವಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ. ಈ ಒಂದು 3 ತಿಂಗಳಿಂದ ನಾನು ಒಂದು ಸಾಬೂನ್ ತಯಾರು ಮಾಡಿದ್ದೀನಿ, ಆ ಸಾಬೂನ್ ಬೇಡಿಕೆ ಜಾಸ್ತಿ ಇದೆ. ಕರೋನಾ ಸಂಬಂಧ ಸ್ವಲ್ಪ ನಮ್ಗೆ ಬೇಕಾದವ್ರಿಗಷ್ಟೇ ನಾನು ಅದನ್ನ ಎಲ್ಲ ಸಪ್ಲೈ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಕೂಡ ಇದೆ. ಹೌದು, ಈಗ ಅಲಂಕಾರಿಕ ವಸ್ತುಗಳು ಬಂತು ಅಂದ್ರೆ ಅದರಲ್ಲಿ ನಮ್ದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಬೇಕಾಗುತ್ತೆ. ಅದು ನಮ್ಮ ಮನೆ ತಯಾರಿಸ್ತೀರಾ? ನಾವು ಹ್ಯಾಂಗಿಂಗ್ ತರ ಹಾಕ್ಲಿಕ್ಕೆ ಮದ್ರೊಳಗ ಒಂದ್ ದೇವ್ರದ ಏನಾರೇ ಒಂದ್ ಚಿತ್ರ ಬಿಡಿಸಿ ಅದನ್ನ ರಂಗೋಲಿ ಆಮೇಲೆ ಅಂತ ತೋರಣ ಎಲ್ಲ ಮಾಡಿರ್ತೀವಿ. ಈಗ ಇವುಗಳಿಗೆ ಮಾರುಕಟ್ಟೆ ಹೇಗಿದೆ, ನೀವು ಎಲ್ಲಿ ಮಾರಾಟ ಮಾಡ್ತೀರಿ? ಸೊ ಅದು ಒಂದು ದೊಡ್ಡ ಚಿಂತೆ ಆಗಿತ್ತು ಸರ್ ಮೊದಲು. ಪೂರ್ಣ ಪ್ರಮಾಣವಾಗಿ ನಾವು ಇದ್ರ ಮೇಲೆ ಅವಲಂಬನೆ ಆಗ್ತೀವಿ ಅನ್ನೋದು ಬಹಳ ಕಡಿಮೆ, ಆದ್ರೂ ಇದರಿಂದ ಸ್ವಲ್ಪ ಏನೋ ಒಂದು ಧನಾತ್ಮಕ ಶಕ್ತಿ, ಒಂದು ಗೋ ಸೇವೆ ಮಾಡಿದಂಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮಗೊಂದು ಬದ್ರಿ ಪ್ರಸಾದ್ ಸರ್ ಒಂದು ದಾರಿ ಮಾಡಿಕೊಟ್ರು. ಮಣ್ಣಿನೊಂದಿಗೆ ಮಾತುಕತೆಯಲ್ಲಿ ನಾನು ಹೋದಾಗ ಒಂದು ನಾವು ಎಲ್ಲರೂ ಕೂತ್ಕೊಂಡು ಎಲ್ಲ ಮಣ್ಣಿನೊಂದಿಗೆ ಮಾತುಕತೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಚರ್ಚೆ ಮಾಡಿಬಿಟ್ಟು ಒಂದು ಕೊಪ್ಪಳ ರೈತ ಮಾರುಕಟ್ಟೆ ಅಂತ ನಾವು ಮಾಡ್ಕೊಂಡ್ವಿ. ಪ್ರತಿ ಗುರುವಾರ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಅಲ್ಲಿ ಸೇರ್ತೀವಿ. ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಸಾವಯವ ವಸ್ತುಗಳನ್ನ ಮತ್ತು ಅದ್ರ ಜೊತೆಗೆ ಮೌಲ್ಯವರ್ಧಿತ ವಸ್ತುಗಳನ್ನ ಕೂಡ ಅಲ್ಲಿ ನಾವು ಜನರಿಗೆ ಕೊಡ್ತೀವಿ. ಸೊ ಇದರಿಂದ ಸ್ವಲ್ಪ ಏನೋ ತಕ್ಕಮಟ್ಟಿಗೆ ಇದೆ, ಇದರಿಂದ ಪೂರ್ಣ ಪ್ರಮಾಣದಲ್ಲಿ ಇದ್ರ ಮೇಲೆ ಅವಲಂಬನೆ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಆಗಲ್ಲ ಅಂತ ನನಗೆ. ಈಗ ಬಹಳ ಮುಖ್ಯವಾಗಿ ಧೂಪದ ಬತ್ತಿಗಳು ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಏನೇನು ಆ್ಯಡ್ ಮಾಡ್ತೀರಿ? ಈಗ ಅಗರಬತ್ತಿಗಳೇನು ಮಾರ್ಕೆಟಲ್ಲಿ ಬರ್ತದಲ್ಲ, ನಾನಾ ರೀತಿಯ ಫ್ಲೇವರ್ ವಾಸನೆ ಸುವಾಸನೆ ಬರೋದೆಲ್ಲ ಇರ್ತದೆ, ಈ ಇದು ಯಾವ್ಯಾವ ಇಂಗ್ರೀಡಿಯಂಟ್ಸ್ಗಳನ್ನ ಬಳಸ್ತೀರಿ ಸರ್? ಇದರಲ್ಲಿ ಊದ್ಬತ್ತಿ ಏನ್ ಬರುತ್ತೆ, ಊದ್ಬತ್ತಿ ಅದರಲ್ಲಿ ಕೆಮಿಕಲ್ಲೇ ಜಾಸ್ತಿ, ಮತ್ತೆ ಆ ಊದ್ಬತ್ತಿ ಮಧ್ಯದಲ್ಲಿ ಬರೋದು ಅದು ಬಿದಿರು, ಆ ಬಿದಿರಿನಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾನು ಹಾಕೋದು ಇದರಲ್ಲಿ ಗೋಮಯ ಅಂದ್ರೆ ಆಕಳದ ದೇಶಿ ಆಕಳದ ಸಗಣೆ ಮತ್ತು ಗೋಮೂತ್ರ, ಅದರೊಟ್ಟಿಗೆ ಗುಗ್ಗುಳ ಅಂತ ಬರುತ್ತೆ, ಗುಗ್ಗುಳ ಮತ್ತೆ ದೇಶಿ ಕರ್ಪೂರ, ಕೊಬ್ಬರಿ ಎಣ್ಣೆ ಮತ್ತು ನಮ್ಮ ದೇಶಿ ಆಕಳದ ತುಪ್ಪ, ಸೊ ಲವಂಗ ಪುಡಿ ಮತ್ತು ಸಾವಯವ ಅರಿಶಿಣ ಪುಡಿ, ಸೊ ಇದೆಲ್ಲ ಮಿಕ್ಸ್ ಮಾಡಿ ನಾನು ಅದನ್ನ ತಯಾರು ಮಾಡ್ತೇನೆ. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಇದರಿಂದ ನಿಮಗೆ ಒಳ್ಳೇದಾಗುತ್ತೆ, ಇದರಿಂದ ಕೆಟ್ಟದಂತೂ ಇಲ್ಲ. ಅಂದ್ರೆ ಈಗ ಈ ಧೂಪದ ಬತ್ತಿ ಏನ್ ಮಾಡ್ತಿರಲ್ಲ, ಅದು ಸಿದ್ಧಪಡಿಸುವ ಕ್ರಮಗಳು ಹೇಗಿರ್ತದೆ, ಏನು ಯಾವಾಗ್ಲಿಂದ ಶುರು ಮಾಡ್ತೀರಿ, ಎಷ್ಟು ದಿನ ಹಿಡಿಯುತ್ತೆ ಅದನ್ನೆಲ್ಲ ಮಾಡ್ಕೊಳಕ್ಕೆ ನಿಮ್ಗೆಲ್ಲ? ಹಸಿ ಸಗಣೆಯನ್ನ ನನಗೆ ಸಂಗ್ರಹ ಮಾಡಿಕೊಂಡು ಅದನ್ನ ಒಣಗಿಸ್ಕೋಬೇಕಾಗತ್ತೆ. ಅದು ಒಂದು ಒಣಗಲಿಕ್ಕೆ ಒಂದು 3-4 ದಿವಸ ಬೇಕು. ಒಣಗಿದ ಮೇಲೆ ಅದನ್ನ ಮಿಕ್ಸರ್ಗೆ ಹಾಕಿ ಅಥವಾ ನಾವು ಪುಡಿ ಮಾಡಿಕೊಂಡು ಅದನ್ನ ಜರಡಿ ಹಿಡ್ಕೋಬೇಕು. ಹಿಡ್ಕೊಂಡಾದ್ಮೇಲೆ ಅದರೊಟ್ಟಿಗೆ ಇವನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ನಾವು ಮೋಲ್ಡ್ಗೆ ಹಾಕಿ ಒತ್ತಿದ ಮೇಲೆ 3 ದಿವಸ ನನಗೆ ಒಣಗಲಿಕ್ಕೆ ಬೇಕು, ಚೆನ್ನಾಗಿ ಬಿಸಿಲಿತ್ತು ಅಂದ್ರೆ, ಇಲ್ಲ ಅಂದ್ರೆ 5 ದಿವಸ ಹಿಡಿಯುತ್ತೆ. ಸೊ 5 ದಿವಸ ಆದ್ಮೇಲೆ ನಾ ಅದನ್ನ ಮನೆಯಲ್ಲೇ ಒಂದು 10-15 ಧೂಪದ ಬತ್ತಿಗಳನ್ನ ನಾನು ಉರಿಸಿ ನೋಡ್ತೇನೆ ಚೆನ್ನಾಗಿ ಉರಿಯುತ್ತೆ ಇಲ್ಲ ಅಂತ. ಅದಾದ್ಮೇಲೆ ನಾ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ತಗೊಂಡು ಹೋಗ್ತೀನಿ. ತೋರಣ ಮಾಡಿದಿರ, ತುಂಬಾ ಕಲರ್ಫುಲ್ ಆಗಿದೆ ಇದು. ಬಣ್ಣಗಳು ಹೇಗೆ, ಇವೆಲ್ಲ ಕೆಮಿಕಲ್ ಇರ್ತದೆ ಅಥವಾ ಇಲ್ಲ? ವಾಟರ್ ಪೇಂಟ್ ಯೂಸ್ ಮಾಡಿರ್ತೀವಿ. ವಾಟರ್ ಪೇಂಟ್ ಯೂಸ್ ಮಾಡಿರ್ತೀವಿ. ಒಂದು ಉಲ್ಲನ್ ವಾಟರ್ ಪೇಂಟ್, ಆಮೇಲೆ ಇಂತ ಅದು ಗುಂಡು ಅದು ಸುಯಿದಿರ್ತದಲ್ಲ, ಆಮೇಲೆ ಇಂತ ಇದು ಗೋಮಯದ್ದೇ ಗುಂಡು ತರ ಮಾಡಿದ್ದೀನಿ. ಈಗ ಇದನ್ನ ಮನೆಯಲ್ಲಿ ಹಾಕ್ತಾರಂತ ಇಟ್ಕೊಳ್ಳಿ, ಇದರ ಬಾಳಿಕೆ ಅಥವಾ ಇದು ಬಿದ್ರೆ ಒಡೆಯೋದು ಅಥವಾ ನೀರ್ ಬಿದ್ರೆ ಏನಾದ್ರು ಕೆಡುವಂತ ಸಾಧ್ಯತೆಗಳು ಇರ್ತವ? ಇನ್ನು ಅದನ್ನ ತುಂಬಾ ಬಾಳಿಕೆ ಬರೋವಾಗ ಏನೆಲ್ಲ ಬಳಸಿದ್ರಿ ವಸ್ತುಗಳು ಇದಕ್ಕೆ ಅಂತ? ಕೆಳಗ ಹಾಕಿದ್ರೆ ಒಂದ್ ಸ್ವಲ್ಪ ಒಡೆಯೋ ಚಾನ್ಸಸ್ ಇದ್ದೇ ಇರ್ತದ, ಅದಕ್ಕೇನ್ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನೀರ್ ಹಚ್ಚಂಗಿಲ್ಲ. ಈ ತೋರಣ ಅಂದ್ರೆ ನಾವು ಬಾಗ್ಲಿಗೆ ಹಾಕ್ಬಿಡ್ತೀವಲ್ಲ, ಒಳಗಿಂದ ಹಾಲಿಂದ ಇದಕ್ಕ ಹಾಕಿದ್ರೆ ಚೆನ್ನಾಗಿರ್ತದ ಅಂತ ಅನ್ನೋದು ಅಷ್ಟೇ. ಮತ್ತೇನೇನ್ ಮಾಡ್ತೀರಿ ಈ ತರದ ಅಲಂಕಾರಿಕ ವಸ್ತುಗಳು ನೀವು? ಇದು ಶ್ರೀ ಮತ್ತೆ ಓಮ ಸ್ವಸ್ತಿಕ್, ಅದ್ರೊಳಗೆ ಮತ್ತೆ ಬೇರೆ ಬೇರೆ ತರದ್ದು ಮಾಡ್ಲಿಕ್ಕೆ ಗೋಡೆಗೂ ಸಹಿತ ಅಂದ್ರೆ ಅದು ಶ್ರೀ ಓಮ ಸ್ವಸ್ತಿಕ್ ಇರ್ಲಿ ಮನೆಯೊಳಗ ಅನ್ನೋದಕ್ಕ. ಕೆಲವರು ಈ ತರದ ವೀಪ್ಸ್ಗಳು ಇರ್ತವೆ ಇರ್ಲಿ ಅಂತ. ಏನ್ ಮೇಡಮ್ ಸರ ಇದೆಯಲ್ಲ, ಇದು ಜಪಮಾಲೆ ಅಂತ ಹೇಳಿ ಗೋಮಯದ್ದೆ ಒಂದು ಗುಂಡು ಮಾಡಿ ಅದ್ರೊಳಗ ಅದು ಸ್ಫಟಿಕದ್ದು ಒಂದು ಗುಂಡು ಹಾಕಿ ನಾವು ದೇವ್ರ ಕಟ್ಟಿ ಹತ್ರ ಕುತ್ಕೊಂಡು ಜಪ ಮಾಡ್ಲಿಕ್ಕೆ ಅಂತ ಹಾಕೊಂಡಂಗಿಲ್ಲ. ಹಾಕೊಂಡು ಮತ್ತೆ ಸ್ನಾನ ಅದೇನಿಲ್ಲ, ನೀರ್ ಹಚ್ಚಬಾರ್ದು ಅಷ್ಟೇ, ಸೆಗಣಿ ಅಲ್ಲ ಅದು, ನೀರ್ ಹಚ್ಚಂಗಿಲ್ಲ. ಜಪ ಮಾಡ್ಲಿಕ್ಕೆ ಗೋಮಯ ಹಿಡಿಲಿಕ್ಕೆ ಎಲ್ಲಾರು ಒಲ್ ಅಂತಾರ, ಹೆಂಗ್ ಹಿಡಿಬೇಕು ಅಂತಾರ. ಈ ತರ ಮಾಡಿದ್ರೆ ನಮ್ ಪಾಸಿಟಿವ್ ಎನರ್ಜಿ ನಮ್ ಕೈ ಒಳಗದ ಅಂತ ನಮ್ಗೇನೋ ಒಂದ್ ನಂಬಿಕೆ. ಗೋಮಯ ದಂತ ಮಂಜನವನ್ನು ಸಹಿತ ಸಿದ್ಧಪಡಿಸ್ತಾ ಇದೀವಿ ಅಂತ ಹೇಳಿ. ಇದು ನೀವು ಬಳಕೆ ಮಾಡಿ ಇದರ ರಿಸಲ್ಟ್ ಬಗ್ಗೆ ನಿಮ್ಗೆ ಯಾವ ತರದ ಇದೆ, ಏನೇನು ಬಳಸ್ತೀರಿ ಹೇಗೆ ಸರ್? ಇದರಲ್ಲಿ ನಾನು ತುಳಸಿ ಮತ್ತು ಪುದೀನ ಮತ್ತು ಕರಿಬೇವು ಇವನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿಕೊಂಡು ಮತ್ತೆ ಲವಂಗ ಮತ್ತು ನಮ್ಮದು ಸಾವಯವ ಅರಿಶಿಣ ಪುಡಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಅಜ್ವಾನ ಅದು ಹಾಕಿ ಗೋಮಯನ ನಾ ಏನ್ ಮಾಡ್ ಕುಳ್ಳು ಮಾಡಿಬಿಟ್ಟು ಅದನ್ನ ಸುಟ್ಕೊಳ್ತೀನಿ ಸರ್. ಮೊದಲು ಸುಟ್ಬಿಟ್ಟು ಅದನ್ನ ಸರಿಯಾಗಿ ಜರಡಿ ಹಿಡ್ಕೊಂಡು ಅದನ್ನ ನಾನು ಇದಕ್ಕೆ ಮಿಕ್ಸ್ ಮಾಡಿ ಮಾರುಕಟ್ಟೆಗೆ ತಗೊಂಡ್ ಬರ್ತೇನೆ. ರಿಸಲ್ಟ್ ಚೆನ್ನಾಗಿದೆ. ಕೊಪ್ಪಳ ನಮ್ಮ ಮಾರುಕಟ್ಟೆಯಲ್ಲಿ ಒಬ್ರು ಡೆಂಟಲ್ ಡಾಕ್ಟರ್ ಇದಾರೆ ಮೇಡಮ್, ಸೊ ಅವರು ಕೂಡ ಇಷ್ಟಪಟ್ಟು ತಗೊಂಡ್ ಹೋಗ್ತಾರೆ. ಸಾಕಷ್ಟು ಜನಕ್ಕೂ ಕೂಡ ಅವರು ಇದ್ರ ಬಗ್ಗೆ ತಿಳಿಸಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಇದೆ. ಡೆಂಟಲ್ ಡಾಕ್ಟರ್ ಹೇಳಿದಾರೆ ಅಂದ್ಮೇಲೆ ನಾವೇನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ದಂತ ವೈದ್ಯರು ಪೇಸ್ಟ್ ಕಂಪನಿಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ಈಗ ನಿಮ್ಮ ಗೋಮಯದಿಂದ ಮಾಡಿರ್ತಕ್ಕಂಥ ದಂತ ಮಂಜನದ ಪುಡಿಯನ್ನ ಉಪಯೋಗಿಸಿ ಇದು ಉತ್ತಮವಾಗಿದೆ ಅಂತ ಹೇಳುವಂತ ವೈದ್ಯರು ಸಹಿತ ಈಗ ನಿಮ್ಗೆ ಇದ್ದಾರೆ. ರಿಸಲ್ಟ್ ಇದೆ, ರಿಸಲ್ಟ್. ಈಗ ನೀವು ಇವುಗಳಲ್ಲಿ ಯಾವ್ಯಾವ್ದನ್ನ ಹೆಚ್ಚು ಬಳಕೆ ಮಾಡ್ಕೊಳ್ತಿದ್ರಿ ನಿಮ್ಮ ಮನೆಗೆ, ಅದರ ರಿಸಲ್ಟ್ ಅನ್ನು ನೋಡೋದಕ್ಕಾಗಿ ಅಥವಾ ಇದು ನಿಮ್ಮ ಬದುಕಿಗೂ ಒಂದು ಭಾಗವಾಗಿರ್ಬೇಕು? ಹೌದು, ಇಲ್ಲ ಸರ್, ಇಲ್ಲ. ಏನೇನು ಬಳಕೆ ಮಾಡ್ತಿದ್ರಿ? ನಿಜ ಸರ್, ನಾನು ಮನೆಯಲ್ಲಿ ಧೂಪದ ಬತ್ತಿ ಅಂತೂ ದಿವಸ ನನಗೆ ಬೇಕೇ ಬೇಕು. ಉದ್ದಿನ ಕಡ್ಡಿ ನಾನು ಎಷ್ಟೋ 2 ವರ್ಷ ಆಯ್ತು ಇದು ಸ್ಟಾರ್ಟ್ ಮಾಡಿದಾಗಿಂದ ಉದ್ದಿನ ಕಡ್ಡಿಯನ್ನ ನಾನು ಬಿಟ್ಬಿಟ್ಟಿದ್ದೀನಿ. ಧೂಪದ ಬತ್ತಿ ಉಪಯೋಗ ಮಾಡ್ತೇನೆ. ಜೊತೆಗೆ ಈ ದಂತ ಮಂಜನ ಅಂತೂ ನಾವು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ನಾವು ಈ ದಂತ ಮಂಜನ ಸರ್ ಈ ಹಿಂದಿನ ಕಾಲದಲ್ಲಿ ನಾವು ಇದನ್ನೇ ಉಪಯೋಗ ಮಾಡ್ತಾ ಇದ್ವಿ. ಮತ್ತೆ ಕಾಲಚಕ್ರ ತಿರುತ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ಹೊರಗಡೆಯಿಂದ ಬಂದು ಕೆಮಿಕಲ್ ಹಾಕಿ ಹಲ್ಲನ್ನು ಹಾಳು ಮಾಡಿದ್ರು, ಮತ್ತೆ ಈಗ ಈ ತರ ಉಪಯೋಗ ಮಾಡ್ಲಿಕ್ಕೆ ಒಂದು ಅನುಕೂಲ ಇದೆ. ಇದ್ರ ಜೊತೆಗೆ ನಾನು ಮನೆಯಲ್ಲಿ ಸಾಬೂನ್ ಒಂದು ಮಾಡ್ತಾ ಇದ್ದೀನಿ ಸರ್. ಸಾಬೂನೊಂದು ಒಳ್ಳೆ ರಿಸಲ್ಟ್ ಇದೆ. ಸಗಣಿಯಿಂದ ಸಾಬೂನು? ಹೌದು ಹೌದು ಸರ್, ಸಗಣಿದು ಪೌಡರ್ ಮಾಡಿಕೊಂಡು ಅದ್ರ ಜೊತೆಗೆ ಚಂದನ ಒಂದು ಪೌಡರ್ ಸಿಗುತ್ತೆ, ಆ ಪೌಡರ್ ಹಾಕ್ತೀನಿ. ದಾಶವಾಳ ಪೌಡರು ಮತ್ತೆ ನೆಲ್ಲೆಕಾಯಿ ಪೌಡರ್, ಅದ್ರ ಜೊತೆಗೆ ಒಂದು 15 ಐಟಮ್ಸ್ ಇದೆ ಟೋಟಲ್ ಅದಕ್ಕೆ ಹಾಕೋ ಒಂದು ಐಟಮ್ಸ್. ಗೋಮೂತ್ರದಲ್ಲಿ ಅದ್ 1.5 ದಿನ ಇದು ಮುಲ್ತಾನಿ ಮೊಟ್ಟಿ ನೆನೆ ಇಡ್ತೀವಿ. ಅದು ಹಿಂಗ್ ಗೋಮೂತ್ರ ತಗೊಂಗಿಲ್ಲ, ಅದ್ ಒಂದು ಅರ್ಕ ಮಾಡ್ಕೊಂಡು ಆ ಗೋಮೂತ್ರದಲ್ಲಿ ಬೇವು, ಅಂಟಳಕಾಯಿ, ಶಿಗಿಕಾಯಿ ಎಲ್ಲಾ ಹಾಕಿ ಕುದಿಸಿ ಅದನ್ನ ಅರ್ಕ ಮಾಡ್ಕೊಂಡು ಅರ್ಕದಲ್ಲಿ ಅದು ಮುಲ್ತಾನಿ ಮಟ್ಟಿ ನೆನೆ ಇಟ್ಟು ಅದನ್ನ ಒಣಗಿಸಿ ಪುಡಿ ಮಾಡಿ ಮತ್ ಇವೆಲ್ಲಾನು ಮಿಕ್ಸ್ ಮಾಡ್ಕೊಂಡು ನಾಗರ್ಮೂತ, ಗುಲಾಬಿ ಪೌಡರ್, ಚಂದನ್ ಪೌಡರ್, ಬೇವಿನ ಪೌಡರ್, ಕೊಬ್ಬರಿ ಎಣ್ಣೆ ಎಲ್ಲ ಒಂದ್ ಅಳತಿ ಪ್ರಮಾಣದಾಗ ಹಾಕೊಂಡು ಅದನ್ನ ಮಾಡ್ತೀವಿ. ಕಡ್ಲಿ ಹಿಟ್ಟು, ಅರಶಿನ ಪುಡಿ ಇಷ್ಟೆಲ್ಲ ಹಾಕಿ ಸರ್ ಅದರಲ್ಲಿ ಒಂದು ಸಾಬೂನ್ ಬೇಸ್ ಅಂತ ಸಿಗುತ್ತೆ. ಈಗ ಸಾಬೂನ್ ಬರೀ ಸಗಣಿಯಿಂದ ಮಾಡಿದ್ರೆ ಅದು ಕರಿ ಹೋಗುತ್ತೆ, ಒಡೆದು ಹೋಗುತ್ತೆ. ಸಾಬೂನ್ ಬೇಸ್ ಇತ್ತು ಅಂದ್ರೆ ಅದನ್ನ ಸರಿಯಾಗಿ ಗಟ್ಟಿಗೆ ಹಿಡ್ಕೊಳುತ್ತೆ. ಆ ಸಾಬೂನ್ ಬೇಸು ಕೂಡ ಕ್ಲಿಯರ್ ಬೇಸ್ ನಾನು ತಗೊಳ್ತೀನಿ. ಈ ಎಲ್ಲ ಐಟಮ್ ಅನ್ನ ಅದಕ್ಕೆ ಮಿಕ್ಸ್ ಮಾಡಿ ಒಂದು 100 ಗ್ರಾಮ್ಗೆ ಬರುವಂಗೆ ನಾನು ಒಂದು ಹಚ್ಚಿದೆ ನನ್ನ ಹತ್ರ ಪಂಚಗವ್ಯ. ಅದರಲ್ಲಿ ಮೊದಲು ನಾವು ಮಿಕ್ಸ್ ಮಾಡ್ಕೊಂಡಿರ್ತೀನಿ ಹಿಂಗ್ ಸಾಬೂನ್ಗೆ ಪಂಚಗವ್ಯ ಅಂತ ನಾ ಹೆಸರು ಕೊಟ್ಟಿದ್ದೀನಿ. ಆ ಪಂಚಗವ್ಯದ್ದು ಹಚ್ಚಿ ಬರೋ ಹಂಗೆ 100 ಗ್ರಾಮ್ಗೆ ನಾ ಮಾಡ್ಕೊಂಡಿದ್ದೀನಿ. ಅದನ್ನ ಒಂದು 50 ರೂಪಾಯಿ ಬೆಲೆಗೆ ಈಗ ಮಾರ್ತಾ ಇದ್ದೀನಿ. ಸ್ವಲ್ಪ ಈಗ ಮಾರ್ಕೆಟ್ ಆದ್ಮೇಲೆ ಅದಕ್ಕೊಂದು ನಿರ್ದಿಷ್ಟ ಬೆಲೆ ನಾವು ಕೊಡೋಣ ಅಂತ. ಸಾಕಷ್ಟು ಒಂದು 20 ಐಟಮ್ ಅದಕ್ಕೆ ಹಾಕ್ತಾ ಇದ್ದೀನಿ. ಅಲ್ಲಿದಲ್ಲೇ ಆದ್ರೆ ಸಾಕು ನಂಗೆ, ನಂಗೇನೀಗೇನು ಹೆಚ್ಚಿನ ಲಾಭ ಬೇಕಾಗಿಲ್ಲ. ಸ್ವಲ್ಪ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ಮುಂದೆ ನೋಡೋಣ ಅಂತ. ಕೊಪ್ಪಳದಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಒಂದು ಸೀಮಿತವಾದ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಈ ಬಗ್ಗೆ ಎಲ್ಲಾದ್ರೂ ಬೇರೆ ಬೇರೆ ಕಡೆ ಮಾರ್ಕೆಟ್ ಇದೆಯಾ, ಇದನ್ನ ನೀವೆಲ್ಲಾದ್ರೂ ಸರ್ಚ್ ಮಾಡಿ ಅಥವಾ ಹುಡುಕಾಡಿ ಮಾರುಕಟ್ಟೆಯನ್ನು ವ್ಯಾಪಿಸ್ಕೊಳ್ಳಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ? ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಸಾಕಷ್ಟು ಜನಕ್ಕೆ ಮತ್ತು ಫೇಸ್ಬುಕ್ ಅಲ್ಲಿ ನಾನು ಇದನ್ನ ಹಾಕಿದ್ದೀನಿ. ಅಲ್ಲಿಂದನೂ ಕೂಡ ಕಾಲ್ಸ್ ಬರುತ್ತೆ, ಒಂದು ಧೂಪದ ಬತ್ತಿ ಮತ್ತು ಪ್ರಣತಿ. ದೀಪಾವಳಿ ಹತ್ತತ್ರ ಬಂದಾಗ ಪ್ರಣತಿಗೆಲ್ಲ ಡಿಮಾಂಡ್ ಇರುತ್ತೆ. ಪ್ರಣತಿ ನಾನು ಜಾಸ್ತಿ ಮಾರಾಟ ಮಾಡ್ತೀನಿ, ಅದ್ರ ಜೊತೆಗೆ ಧೂಪದ ಬತ್ತಿ ಹೋಗುತ್ತೆ. ಇದ್ರ ಜೊತೆಗೆ ಅಗ್ನಿಹೋತ್ರಕ್ಕೆ ಬೇಕಾಗುವಂತದ್ದು ಏನೋ ತಯಾರು ಮಾಡ್ತಾರೆ. ಹೌದು ಸರ್, ಈಗ ಅಗ್ನಿಹೋತ್ರ ಮಾಡೋದ್ರಿಂದ ಒಂದು ಆಮ್ಲಜನಕ ಜಾಸ್ತಿ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್. ನಮ್ಮ ಮಧ್ಯಪ್ರದೇಶದಲ್ಲಿ ಇಂದೋರ್ ನಲ್ಲಿ ಒಂದು ಗ್ಯಾಸ್ ದುರ್ಘಟನೆ ನಡೀತು. ಅಲ್ಲಿ ಒಂದು ಕುಟುಂಬ ಅಗ್ನಿಹೋತ್ರ ದಿವಸ ಮನೆಯಲ್ಲಿ ಮಾಡೋದ್ರಿಂದ ಆ ಮನೆಗೆ ಏನೂ ಆಗಿರ್ಲಿಲ್ಲ, ಸುತ್ತಮುತ್ತಲು ಇದ್ದ ಮನೆಗಳಿಗೆಲ್ಲ ಬೆಂಕಿ ತಗಲಿ ಸಾಕಷ್ಟು ಅನಾಹುತ ಆಗಿತ್ತು. ಸೊ ಅದು ಒಂದು ಪೇಪರಿಗೆ ಬಂದಿತ್ತು ಅವಾಗ. ಸೊ ಅದರಿಂದ ಜನರು ಕೂಡ ಎಚ್ಚೆತ್ಕೊಂಡು ಅಗ್ನಿಹೋತ್ರ ಮಾಡೋದನ್ನ ಒಪ್ಕೊಂಡು ಸಾಕಷ್ಟು ಜನ ಮಾಡ್ತಾ ಇದಾರೆ. ಸೊ ಅದು ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಗೆ ಆಮ್ಲಜನಕದ ಒಂದು ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದೊಂದು. ಸೊ ಆ ಬೂದಿಯನ್ನ ನಾವು ನಮ್ಮ ಹೊಲದಲ್ಲೇ ಹಾಕಿದ್ರೆ, ಅದನ್ನ ಸ್ಪ್ರೇ ಮಾಡಿದ್ರೆ ಬೆಳೆಗಳಿಗೂ ಕೂಡ ಚೆನ್ನಾಗಿ ಬರ್ತಾವ ಅಂತ ನಂಬಿಕೆ ಇದೆ. ಅದ್ರ ಮೇಲೆ ಅದಕ್ಕೂ ಕೂಡ ಸಾಕಷ್ಟು ಜನ ಒಲವು ತೋರ್ತಾ ಇದ್ದಾರೆ, ತಕ್ಕಮಟ್ಟಿಗೆ ಇದೆ ಸರ್. ಇಷ್ಟೆಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ರಿ, ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಮಾರುಕಟ್ಟೆ ಇದೆ. ಈಗ ನೀವೆಲ್ಲೋ ಒಂದ್ ಕಡೆಗೆ ಇವರು ಹೇಳಿದ್ರು, ಅಶ್ವಿನಿ ಮೇಡಮ್ ನಮ್ಮ ಸಹೋದರ ಹೇಳಿದ್ರು ಅವ್ರು ಖರೀದಿ ಮಾಡ್ತಾ ಇದ್ರು ಅಂತೇಳಿ, ಆತರ ಎಲ್ಲಾದ್ರೂ ಶಾಪಿಂಗ್ ಮಾಲ್ಗಳಿಗೆ ಅಲ್ಲಿ ಏನಾದ್ರು ಕಳಿಸಿ ಮಾರುಕಟ್ಟೆ ಮಾಡ್ಕೊಳ್ಳಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ಶಾಪಿಂಗ್ ಮಾಲ್ಗೆ ಏನೂ ಕಳಿಸಿಲ್ಲ ಸರ್. ಇಂಡಿವಿಜುವಲ್ ಆಗಿ ಮನೆ ಮನೆಗೆ ನಾನು ಕೊರಿಯರ್ ಮುಖಾಂತರ ಪೋಸ್ಟ್ ಮುಖಾಂತರ ಕಳಿಸ್ತೀನಿ ಅವಾಗ ಅವಾಗ. ಮಾಸಿಕವಾಗಿ ಸುಮ್ನೆ ಈಗ ಒಂದು ಸಣ್ಣ ಕುಟುಂಬ ಈ ತರದ ಒಂದು ಕೈ ಕಸುಬನ್ನ ಮಾಡಿಕೊಂಡು ಉತ್ಪಾದನೆ ಮಾಡಿಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಷ್ಟು ಏನಾದ್ರೂ ಆದಾಯ ಈಗ ಆರಂಭವಾಗಿದೆಯಾ ಅಥವಾ ಇನ್ನೂ ಅದಕ್ಕೆ ಸಮಯಾವಕಾಶಗಳು? ಇನ್ನು ಸಮಯ ಬೇಕು ಸರ್, ಸಮಯ ಬೇಕಾಗುತ್ತೆ. ಯಾಕಂದ್ರೆ ಜನಕ್ಕೂ ಕೂಡ ಅದ್ರ ಬಗ್ಗೆ ಜಾಗೃತಿ ಬೇಕು. ಸಾಕಷ್ಟು ಇದರಲ್ಲಿ ಇನ್ನೂ ಐಟಮ್ಗಳನ್ನ ಮಾಡ್ತಾರೆ, ನಾವು ನೋಡ್ತಾ ಇರ್ತೀವಿ. ಸೊ ಇನ್ನೊಂದು ಸ್ವಲ್ಪ ಇದರಲ್ಲಿ ನಾವು ಪೂರ್ಣ ಪ್ರಮಾಣದ ಇನ್ವಾಲ್ವ್ ಆಗಿ ಒಳ್ಳೊಳ್ಳೆ ಪ್ರಾಡಕ್ಟ್ ಅನ್ನ ಕೊಡೋಣ ಅನ್ನೋದೊಂದು ಆಶೆ. ಮೇಡಮ್, ಇದೆಯ ಮುಖಕಾಂತಿ ಚೂರ್ಣ ಅಂತ ಇದೆ. ಹೌದು ಸರ್. ಇದಕ್ಕೆ ಏನೇನು ಹಾಕ್ತೀರಿ, ಇದರಿಂದ ಯಾವ ರೀತಿ ಲಾಭ ಇದೆ, ಹೇಗೆ ಅದನ್ನ ಹಚ್ಕೊಳ್ಳೋದು ಅಂತ? ಗೋಮಯದ್ದು ಪೌಡರ್ ಮಾಡಿ ಅದನ್ನ ಚೆನ್ನಾಗಿ ಒಂದ್ ಎರಡ್ ಸರ್ತಿ ಜರಡಿ ಹಿಡಿದ್ ಬಿಟ್ಟಿರ್ತೀನಿ. ಗಂಧದ ಪುಡಿ, ಆಮೇಲೆ ದಾಸವಾಳ ಪೌಡ್ರು, ಆಮೇಲೆ ಇಂತ ಮುಲ್ತಾನಿ ಮಟ್ಟಿ, ಅರ್ಶನ ಪುಡಿ, ಬೇವಿನ ಪುಡಿ, ಗೋಮಯ ಪುಡಿ, ನಾಗರ್ಮೋತ, ಕಡಲೆ ಹಿಟ್ಟು, ಅದನ್ನೆಲ್ಲ ನಾವು ಒಂದೊಂದ್ ಪ್ರಮಾಣದಾಗ ಮಿಕ್ಸ್ ಮಾಡಿ ಅದನ್ನ ಒಂದ್ ಡಬ್ಬದಾಗ ಹಾಕಿಟ್ಕೊಳೋದು. ಅದನ್ನ ನಾವು ಜವಾರಿ ಆಕಳದ್ದು ಸಿಕ್ಕರೆ ಅದೇ ಚೆನ್ನಾಗಿ, ನಾನ್ ಹೇಳೋದಂದ್ರೆ ಜವಾರಿ ಆಕಳದ್ದು ಹಾಲು ಅಥವಾ ಮೊಸರು ಎರಡ್ರಲ್ಲಿ ಒಂದು ಹಾಕಿ ಒಂದ್ 5 ನಿಮಿಷ ಕಲಸಿ ಮುಖಕ್ಕೆ ನಾವು ಹೆಂಗ್ ಫೇಸ್ ಪ್ಯಾಕ್ ಹಾಕ್ತಿವಲ್ಲ ಹಂಗ್ ಫೇಸ್ ಪ್ಯಾಕ್ ಹಾಕೊಂಡ್ರೆ ಚೆನ್ನಾಗಿರ್ತದ. ಒಂದ್ ವೇಳೆ ಈಗ ನಗರದಲ್ಲಿ ಯಾರೋ ಈ ಚೂರ್ಣವಾಗಿದ್ರು, ಅಲ್ಲಿ ಅವ್ರಿಗೆಲ್ಲ ಪಾಕೆಟ್ ಹಾಲು ಪಾಕೆಟ್ ಮೊಸರು ಹಾಚ್ಕೋಬಹುದು, ಆದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರೋದು ಬೇಡ, ನಮ್ಮ ರೂಮ್ ಟೆಂಪರೇಚರ್ ಸಾಕಷ್ಟೇ, ನಡೀತದ ಹಂಗಿದ್ರು ನಡೀತದ, ಆದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಲ್ ಇರೋ ಮೊಸರು ಬೇಡ ಅಷ್ಟೇ. ಒಂದು ಕುಟುಂಬಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ವಸ್ತುಗಳನ್ನ ದೇಸಿ ಆಕಳ ಸಗಣಿಯಿಂದ ಉತ್ಪಾದನೆ ಮಾಡ್ತಾ ಇದ್ರಿ. ಆಮೇಲೆ ಈ ಧೂಪದ ಬತ್ತಿ ಇದಲ್ವ, ಇದು ಉದ್ಬತ್ತಿ ಬದಲ ಯಾರು ಬೇಕಾದ್ರೂ ಇದನ್ನ ಬಳಸ್ಬೋದು. ಬೇರೆ ಬೇರೆ ಕೆಮಿಕಲ್ ನಿಂದ ಉತ್ಪಾದನೆ ಆಗುವಂತಹ ಅಗರಬತ್ತಿಯಿಂದ ಸ್ವಲ್ಪ ಹಾನಿ ಆಗ್ಬಹುದು, ಇದರಿಂದ ಯಾವುದೇ ರೀತಿ ಹಾನಿ ಇಲ್ಲ, ಆರೋಗ್ಯಕ್ಕೂ ಒಳ್ಳೇದು, ಮನೆಯ ವಾತಾವರಣಕ್ಕೂ ಸಹಿತ ಒಂದಿಷ್ಟು ಉಪಯುಕ್ತವಾಗ್ತದೆ ಅಂತಕ್ಕಂಥದ್ದು. ಒಳ್ಳೇದು ಶ್ರೀನಿವಾಸ್ ಸರ್ ಅವರೇ ಮತ್ತು ಅಶ್ವಿನಿ ಮೇಡಮ್ ಅವರೇ, ನಿಮ್ಮ ಕುಟುಂಬದ ಈ ಚಟುವಟಿಕೆ ನೋಡಿ ನಮಗೆ ಖುಷಿ ಆಗ್ತದೆ. ನಿಮ್ಮ ಈ ಉತ್ಪನ್ನಗಳು ಇನ್ನು ಹೆಚ್ಚು ಹೆಚ್ಚು ಹೆಚ್ಚು ಮಾರುಕಟ್ಟೆಯಲ್ಲಿ ಹೋಗಲಿ, ಜನರು ಮತ್ತೆ ಈ ತರದ ವಸ್ತುಗಳನ್ನ ಬಳಕೆ ಮಾಡಿಕೊಳ್ಳಕ್ಕೆ ಮುಂದೆ ಬರಲಿ, ಆ ಮೂಲಕ ಕೆಲವು ಕೆಮಿಕಲ್ ವಸ್ತುಗಳಿಂದ ಆಗುವಂತ ಅನಾಹುತಗಳಿಂದ ಅವರೆಲ್ಲರೂ ಸಹಿತ ಸುರಕ್ಷಿತವಾಗಿರಲಿ ಅಂತ ಆಶಿಸ್ತಾ, ನಿಮ್ಮ ಈ ಉತ್ಪನ್ನಗಳು ಇನ್ನು ಹೆಚ್ಚಾಗಿ ಮಾರುಕಟ್ಟೆ ಇದಕ್ಕೆ ಹೆಚ್ಚು ಸಿಗಲಿ ಅಂತ ಆಶಿಸ್ತಾ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಈ ಅನುಭವಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇಟ್ಟರೆ ಸಗಣಿಯಾದೆ, ಕಟ್ಟಿದರೆ ಬೆರಣಿಯಾದೆ, ಚೆಲ್ಲಿದರೆ ಗೊಬ್ಬರವಾದೆ, ಸುಟ್ಟರೆ ವಿಭೂತಿಯಾದೆ. ರೈತ ಬಾಂಧವರೇ, ಇದುವರೆಗೂ ಕೃಷಿ ಜೊತೆಗೆ ದೇಸಿಯ ಆಕಳ ಸಗಣಿಯಿಂದ ಉಪ ಉತ್ಪನ್ನ ಕುರಿತು ಯಲಬುರ್ಗಾ ತಾಲೂಕು ಮರಳಿ ಗ್ರಾಮದ ಶ್ರೀ ಶ್ರೀನಿವಾಸ ದಿವಾಕರ್ ಮತ್ತು ಶ್ರೀಮತಿ ಅಶ್ವಿನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ಕೇಳೋಣ ರೈತರಿಗೆ ಸಲಹೆ, ಅಲ್ಲಿವರೆಗೂ ಕೆಲವೊಂದು ಪ್ರಕಟಣೆಗಳು. ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ ನರ್ಚರ್ ಡಾಟ್ ಫಾರ್ಮ್ ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm app. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 10 0 11 99. ರೈತ ಬಾಂಧವರೇ, ಇದೀಗ ಕೇಳಿ ರೈತರಿಗೆ ಸಲಹೆ. ಸಸ್ಯ ರೋಗಗಳ ನಿರ್ವಹಣೆಗೆ ಜೈವಿಕ ನಾಶಕಗಳ ಬಳಕೆ ಇತ್ತೀಚೆಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದರಲ್ಲಿ ಸುಡೋಮುನಾಸ್ ಫ್ಲೋರೋಸೆನ್ಸ್, ಬೆಸಿಲಸ್ ಸಬ್ಟಿಲಿಸ್ ಹಾಗೂ ಪೆಸಿಲೋಮೈಸಿಸ್ ಲೀಲಾಸಿನಸ್ ಕೂಡ ಮುಖ್ಯವಾದವುಗಳು. ಸುಡೋಮುನಾಸ್ ದುಂಡಾಣು ಬೇರುಗಳ ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ರೋಗಕಾರಕ ಶಿಲೀಂಧ್ರಗಳ ಮೇಲೆ ಪರಾವಲಂಬಿಯಾಗಿ ಬೆಳೆದು ಅವುಗಳ ಸಂಖ್ಯೆ ಮತ್ತು ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡುತ್ತದೆ. ಮಣ್ಣಿನಲ್ಲಿರುವ ಗಟ್ಟಿಯಾದ ರಂಜಕವನ್ನು ನೈಸರ್ಗಿಕ ಆಸಿಡ್ಗಳಾದ ಫಾರ್ಮಿಕ್, ಆಸಿಡಿಕ್, ಪ್ರಿಪೋನಿಕ್, ಲ್ಯಾಕ್ಟಿಕ್, ಗ್ಲೈಕೋನಿಕ್, ಪಿಮೋರಿಕ್ ಹಾಗೂ ಸಕ್ಸನಿಕ್ಗಳನ್ನು ಬಿಡುಗಡೆ ಮಾಡಿ ಅತಿ ಹೆಚ್ಚು ರಂಜಕವನ್ನು ಗಿಡಗಳಿಗೆ ಸಿಗುವ ಹಾಗೆ ಮಾಡುತ್ತದೆ. ಇದು ಇತರ ಶಿಲೀಂಧ್ರ ಮತ್ತು ದಂಡಾಣುಗಳಿಗಿಂತ ವೇಗವಾಗಿ ಬೆಳೆದು ಅವುಗಳಿಗೆ ಆಹಾರ ಮತ್ತು ಸ್ಥಳ ಸಿಗದ ಹಾಗೆ ಮಾಡಿ ರೋಗಗಳನ್ನು ನಿಯಂತ್ರಿಸುತ್ತದೆ. ಸುಡೋಮೊನಸನ್ನು ಉಪಯೋಗಿಸುವ ವಿಧಾನ ಹೀಗಿದೆ. ಭೂಮಿಗೆ ಹಾಕೋದಾದರೆ ಪ್ರತಿ ಹೆಕ್ಟೇರಿಗೆ 5 ಕಿಲೋ ಸುಡೋಮೊನಾಸ್ ಫ್ಲೋರೋಸೆನ್ಸನ್ನು ಚೆನ್ನಾಗಿ ಕಳೀತಾ 5 ಟನ್ ಕೊಟ್ಟಿಗೆ ಗೊಬ್ಬರದೊಂದಿಗೆ ಸೇರಿಸಿ ಬಳಸಬೇಕು. ಸುಡೋಮೊನಾಸನ್ನು ಇನ್ನಿತರ ವಸ್ತುಗಳಾದ ವರ್ಮಿಕ್ಲೈಟ್, ತೆಂಗಿನ ನಾರು, ಕಳಿತ ಗೊಬ್ಬರ ಹಾಗೂ ಜಿಪ್ಸಮ್ ಜೊತೆಗೆ ಬೆರೆಸಿ ಮಣ್ಣಿಗೆ ಹಾಗೂ ತೋಟಗಾರಿಕೆ ಗಿಡದ ಬುಡಗಳಿಗೆ ಹಾಕಲು ಬಳಸಬಹುದು. ಇನ್ನಿತರ ಜೈವಿಕ ಗೊಬ್ಬರಗಳಾದ ರೈಜೋಬಿಯಂ, ಅಜೋಸ್ಫಿರಿಲಂ, ಅಜೋಟೋಬ್ಯಾಕ್ಟರ್, ಬ್ರಾಡಿ ರೈಜೋಬಿಯಂ ಹಾಗೂ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾಗಳ ಜೊತೆಗೆ ಕೂಡಿಸಿ ಉಪಯೋಗಿಸಬಹುದಾಗಿದ್ದು ಇದರಿಂದ ಯಾವುದೇ ತರಹದ ಹಾನಿ ಆಗುವುದಿಲ್ಲ. ಇನ್ನು ಬೀಜೋಪಚಾರದಲ್ಲಿ ಪ್ರತಿ ಕಿಲೋ ಬೀಜಕ್ಕೆ 4-6 ಗ್ರಾಂನಂತೆ ಬೀಜೋಪಚಾರವನ್ನು ಮಾಡಬೇಕು. ಸಸಿಗಳ ಬೇರುಗಳನ್ನು ಅದ್ದುವುದಾದರೆ 10 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಸಿಗಳನ್ನು 30 ನಿಮಿಷ ಅದ್ದಿ ನಾಟಿ ಮಾಡಬೇಕು. ಇನ್ನು ಸಿಂಪರಣೆಗೆ ಉಪಯೋಗಿಸುವಾಗ ಈ ಜೈವಿಕ ನಾಶಕವು 2x108 ಜೀವಾಣುಗಳ ಸಂಖ್ಯೆ ಪ್ರತಿ ಗ್ರಾಂನಲ್ಲಿ ಇರುವುದನ್ನು ಖಾತ್ರಿ ಮಾಡಿಕೊಂಡು ಉಪಯೋಗಿಸಬೇಕು. ಇನ್ನು ಬೆಸಿಲಸ್ ಸಬ್ಟಿಲಿಸ್, ಈ ದುಂಡಾಣುವಿನಿಂದ ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಸೊರಗು ರೋಗ, ಬೂದು ರೋಗ, ಎಲೆ ಚುಕ್ಕೆ ರೋಗ ಹಾಗೂ ಮಚ್ಚೆ ರೋಗಗಳನ್ನು ನಿರ್ವಹಣೆ ಮಾಡಬಹುದು. ಇದನ್ನು 4-6 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆಗೆ ಉಪಯೋಗಿಸಬೇಕು ಅಥವಾ 100 ಗ್ರಾಂ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿದ ದ್ರಾವಣದಲ್ಲಿ 30 ನಿಮಿಷ ಸಸಿಗಳ ಬೇರನ್ನು ಅದ್ದಿ ನಾಟಿ ಮಾಡಬೇಕು. 200 ಕೆಜಿ ಒಣಗಿದ ಕೊಟ್ಟಿಗೆ ಗೊಬ್ಬರದೊಂದಿಗೆ 4-5 ಕೆಜಿ ಪುಡಿಯನ್ನು ಬೆರೆಸಿ ಸಾಲುಗಳಲ್ಲಿ ಅಥವಾ ಬುಡದ ಸುತ್ತ ಹಾಕಬಹುದಲ್ಲದೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಪೆಸಿಲೋಮೈಸಿಸ್ ಲೀಲಾಸಿನಸ್, ಇದು ಜೈವಿಕ ಜಂತುನಾಶಕವಾಗಿದ್ದು ವಿವಿಧ ಬೆಳೆಯ ಬೇರು ಗಂಟು ರೋಗ ಮತ್ತು ವಿವಿಧ ರೀತಿಯ ಜಂತುಗಳಿಂದ ಬರುವ ರೋಗಗಳನ್ನು ತತ್ತಿಗಳನ್ನು ನಾಶ ಮಾಡುವ ಮುಖಾಂತರ ನಿರ್ವಹಣೆ ಮಾಡುತ್ತದೆ. ಪ್ಲಾಂಟೇಷನ್ ಅಥವಾ ಬಹುವಾರ್ಷಿಕ ಬೆಳೆಯಾಗಿದ್ದಲ್ಲಿ 10 ಗ್ರಾಂ ಪ್ರತಿ ಕಿಲೋಗ್ರಾಂ ಒಣಗಿದ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಪ್ರತಿ ಗಿಡದ ಬುಡಕ್ಕೆ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಬೇರೆ ಬೆಳೆಗಳಾಗಿದ್ದಲ್ಲಿ ಪ್ರತಿ ಎಕರೆಗೆ 5 ಕೆಜಿ 200 ಕೆಜಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಬಳಸಬೇಕು. ಬೀಜೋಪಚಾರಕ್ಕಾಗಿ ಪ್ರತಿ ಕೆಜಿ ಬೀಜದೊಂದಿಗೆ 4-5 ಗ್ರಾಂ ಪೆಸಿಲೋಮೈಸಿಸನ್ನು ಬೀಜೋಪಚಾರ ಮಾಡಬಹುದು. ಸಸಿಗಳನ್ನು ಕಿತ್ತು ಹಚ್ಚುವಾಗ ಇದರ ದ್ರಾವಣದಲ್ಲಿ 100 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅದ್ದಿ ಹಚ್ಚುವುದರಿಂದ ಮುಂದಿನ ದಿನಗಳಲ್ಲಿ ಜಂತು ಬಾರದಂತೆ ತಡೆಯಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ದೀರಿ. ಇದೀಗ ಕೇಳೋಣ ಕೃಷಿ ಗೀತೆ. ಹಾ